ಕಾಫಿ ಬೆಳೆದಿದ್ದಾರೆ, ಏಲಕ್ಕಿ ಇದೆ, ಮೆಣಸಿದೆ, ಇನ್ನು ಬೇರೆ ಬೇರೆ ತರಹದ ಬೆಳೆಗಳನ್ನು ಬೆಳೆದಿದ್ದಾರೆ. ರೇಷ್ಮೆ ಕೃಷಿಯನ್ನು ಕೂಡ ಅವರು ಮಾಡ್ತಾ ಇದ್ರು. ಇತ್ತೀಚೆಗೆ ನರ್ಸರಿಯನ್ನು ಕೂಡ ಮಾಡಿಕೊಂಡು ಅದರಲ್ಲಿಯೂ ಕೂಡ ಒಳ್ಳೆಯ ಹೆಸರನ್ನ ಸಂಪಾದನೆಯನ್ನ ಮಾಡಿದ್ದಾರೆ. ನಮ್ಮ ಕೃಷಿಕರಿಗೆ ಅಗತ್ಯ ಇರತಕ್ಕಂತಹ ಬೇರೆ ಬೇರೆ ತರಹದ ಸಸ್ಯಗಳನ್ನ ಪ್ರತಿ ವರ್ಷವೂ ಕೂಡ ನರ್ಸರಿಯನ್ನ ಮಾಡಿ ಮಾರಾಟವನ್ನ ಮಾಡ್ತಾರೆ. ಇವರು ತಮ್ಮ ತೋಟದಲ್ಲಿ ಕೆಂಜಿಗೆಯ ನಿಯಂತ್ರಣವನ್ನ ಬಹಳ ಸಮರ್ಥವಾಗಿ ಮಾಡಿದ್ದಾರೆ. ಸೈನಿಕ ಇರುವೆಯನ್ನ ಬಳಕೆ ಮಾಡಿ ಈ ಕೆಂಜಿಗೆಯನ್ನ ನಿರ್ವಹಣೆಯನ್ನ ಮಾಡಿರ್ತಕ್ಕಂಥದ್ದು, ಹೇಗಿದೆ ಅವರ ಕೃಷಿ ಬದುಕಿನ ಅನುಭವಗಳು, ಅದರ ಜೊತೆಗೆ ಈ ಕೆಂಜಿಗೆಯನ್ನ ಹೇಗೆ ಅವರು ನಿರ್ವಹಣೆ ಮಾಡಿದ್ರು ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಅರುಣ್ ಕುಮಾರ್. ನಮಸ್ಕಾರ ಸರ್. ಅರುಣ್ ಕುಮಾರ್, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ಸರ್, ಒಂದು 2000 ಇಸ್ವಿನಿಂದ ನಾನು ಕೃಷಿ ಮಾಡ್ತಾ ಇದ್ದೀವಿ ಸರ್. ಆದರೂ ಅದಕ್ಕಿಂತ ಮೊದಲು ನಾನು ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪ್ನಿಯಿಂದ ಕೆಲಸ ಮಾಡ್ತಾ ಇದ್ದೆ. ಅದನ್ನ ಬೇಡ ಅನ್ಕೊಂಡು ನಮ್ಮ ಒಳ್ಳೆ ಕೃಷಿ ಭೂಮಿ ಇರೋದ್ರಿಂದ ನಾವು ಯಾಕೆ ಕೃಷಿನೇ ಮಾಡಬಾರ್ದು ಅನ್ನೋ ಇಷ್ಟದಿಂದ ಕೃಷಿ ಮಾಡ್ತಾ ಇದ್ದೀವಿ ಸರ್. ಈಗ ಓದ್ದವರು ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಅನುಭವ ಹೇಗಿತ್ತು, ಇಲ್ಲಿ ಅನುಭವ ಹೇಗಿದೆ? ಸರ್, ಅಲ್ಲಿ ಕಾರ್ಮಿಕರ ತರ ದುಡಿಬೇಕು ಸರ್. ಅಲ್ಲಿ ಬೆಂಗಳೂರಿನಲ್ಲೂ ನಾವೇನೇ ಓದಿದ್ರು 6:30-7 ಗಂಟೆಗೆ ನಾವೆಲ್ಲ ರೆಡಿಯಾಗಿ 9 ಗಂಟೆಗೆ ಆ ಕಂಪ್ನಿಲಿ ಇದ್ದು ಬಿಡ್ಬೇಕು ಸರ್. ನಾವು ಇಲ್ಲಿಲ್ಲ ಅಂದ್ರೆ 9 ಗಂಟೆ ದಾಟ್ತಾನೆ ಗೇಟ್ ಕ್ಲೋಸ್ ಮಾಡ್ತಾನೆ. ಮತ್ತೆ ಸಂಜೆ ಬಿಡೋದು 6 ಗಂಟೆ 7 ಗಂಟೆ ಓಟಿ ಅನ್ಕೊಂಡು 10 ಗಂಟೆ ಅವರು ಕೆಲಸ ಮಾಡ್ತಾರೆ ಸರ್. ಅದು ತುಂಬಾ ನಿಮಗೆ ಬೇಸರ ಆಗಿ ಬೇಡ, ನಮ್ಮ ತಂದೆ ಮಾಡಿದ್ದ ಅಂತ ಜಮೀನಿದೆ, ನಾವೇ 4 ಜನಕ್ಕೆ ಕೆಲಸ ಕೊಡುವ ಅನ್ನೋ ದೃಷ್ಟಿಯಿಂದ ನಾನು ಬೇಗ ವಾಪಸ್ ಬಂದೆ ಸರ್. 4 ವರ್ಷ ಕೆಲಸ ಮಾಡಿದೆ, ವಾಪಸ್ ಬಂದೆ ಸರ್. ವಾಪಸ್ ಬಂದು ಇಲ್ಲಿ ಎಲ್ಲಾ ತರದ ರೇಷ್ಮೆ ಕೃಷಿ, ಕಾಫಿ ತೋಟ ಸ್ಟಾರ್ಟಿಂಗ್ ಇಂದಲೂ ಅದನ್ನು ನಾವು ಡೆವಲಪ್ ಮಾಡ್ಕೊಂತಾ ಬರ್ತಾ ಇದೀವಿ ಸರ್. ಕೃಷಿಯ ಬಗ್ಗೆ ಬಾಲ್ಯದಿಂದಲೂ ಕೂಡ ಒಲವಿತ್ತ, ಕೆಲಸಗಳನ್ನ ಮಾಡ್ತಾ ಇದ್ರ ಹೇಗೆ? ಬಾಲ್ಯದಿಂದಲೂ ನಮಗೆ ಅದರ ಒಲವಿತ್ತು ಸರ್. ನಮ್ಮ ತಂದೆ ಟೀಚರ್ ಆಗಿದ್ರು, ಅವಾಗ ಟೀಚರ್ ಆಗಿದ್ರು ಸಹ ಅವರು ಕೃಷಿ ಬಗ್ಗೆ ತುಂಬಾ ಅಭಿಮಾನ ಇತ್ತು, ಒಳ್ಳೆ ಬೆಳೆಗಳು ಬೆಳೀತಾ ಇದ್ರು. ಅದು ನಮಗೊಂಥರ ಸ್ಫೂರ್ತಿ ಮತ್ತೆ ಇಚ್ಛೆ ಆಯ್ತು ಸರ್. ಹೊರಗಡೆ ಜಾಬ್ಗಳು ನೋಡಿ, ಅಲ್ಲಿ ಟಾರ್ಚರ್ಗಳು ನೋಡಿ ಬೇಡ, ಕೃಷಿನೇ ಮಾಡಬೇಕು ಅನ್ನೋ ಇಷ್ಟದಿಂದ ಬಂದ್ವಿ ಸರ್. ನಮ್ಮ 8 ಎಕರೆ ಜಮೀನಿದೆ, ಏನೇನು ಬೆಳಿತೀರಿ ಸರ್? ನಮ್ಮದು 13 ಎಕರೆ ತೋಟ ಸರ್. ಕಾಫಿ 94-95 ಕಾಫಿ ಮಾಡಿದ್ವಿ. ಮೊದಲು ಎಲ್ಲ ಕೃಷಿ ಬೆಳೆಗಳು, ಜೋಳ, ಆಲೂಗೆಡ್ಡೆ, ಹೊಲ್ಭತ್ತ, ಸೂರ್ಯಕಾಂತಿ, ಈ ತರದ ಬೆಳೆಗಳನ್ನ ಮಾಡ್ತಾ ಇದ್ವಿ. ತದನಂತರದಲ್ಲಿ ತೋಟಗಾರಿಕೆಗೆ ನಾವು ಒಲವು ತೋರಿಸಿದ್ವಿ. ಹೆಚ್ಚು ಕಾಫಿ, ಕಾಳುಮೆಣಸು, ಬಾಳೆ, ಏಲಕ್ಕಿ ಇದೆ, ತೆಂಗಿದೆ, ಇಷ್ಟನ್ನು ತೋಟಗಾರಿಕೆ ಬೆಳೆಗಳಾಗಿ ಮಾಡ್ತಾ ಇದೀವಿ ಸರ್. ಇವಾಗ ಏನು ಸಾವಯವ ಪದ್ಧತಿಯಲ್ಲಿ ಮಾಡ್ತಿದ್ರು, ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ತಿದ್ರು ಸರ್? ಮೊದಲು ಒಂದು 5 ವರ್ಷ ಸರ್ ಸಾವಯವ ಕೃಷಿ ಮಾಡಿದ್ವಿ. ಸಾವಯವ ಕೃಷಿ ಮಾಡಿದ ಮೇಲೆ ಸಾವಯವ ಕೃಷಿ ಉತ್ಪನ್ನಕ್ಕೆ ಬೆಲೆ ಕೊಡ್ಲಿಲ್ಲ, ಆಮೇಲೆ ನಮಗೆ ಅದು ಖರ್ಚು ಸ್ವಲ್ಪ ದುಬಾರಿ ಅನಿಸ್ತು. ಇವಾಗ ಸಾವಯವ ಕೃಷಿನ ಮಾಡ್ತೀವಿ ಮತ್ತೆ ರಾಸಾಯನಿಕ ಕೃಷಿ ಎರಡು ಒಟ್ಟೊಟ್ಟಿಗೆ ಮಾಡ್ತಾ ಇದೀವಿ. ಒಳ್ಳೆ ಇಳುವರಿ ಬರ್ತಾ ಇದೆ. ಗಿಡಕ್ಕೆ ಏನ್ ಬೇಕು ಮೂಲಭೂತವಾಗಿ ನಮ್ದು ಏನ್ ಸಾವಯವ ಗೊಬ್ಬರ ಅದನ್ನು ಒದಗಿಸ್ತೀವಿ, ಟೈಮಿಗೆ ರಾಸಾಯನಿಕ ಗೊಬ್ಬರನ್ನು ಬಳಸ್ತೀವಿ, ಎರಡನ್ನು ಸಮಗ್ರವಾಗಿ ನಡೆಸೋದ್ರಿಂದ ಮೊದಲಿಗಿಂತಲೂ ಈಗ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ಇವಾಗ ಈಗ ಸಾವಯವ ಪದ್ಧತಿ ಅಂತ ಅಂದ್ರೆ ಏನೇನು ಅಳವಡಿಕೆ ಮಾಡ್ಕೊಂಡಿದ್ದೀರಿ ಸರ್? ಫಸ್ಟ್ ಎಲ್ಲ ನಮ್ಮ ಕಾಫಿ ತೋಟಕ್ಕೆ ಬುಡ ಉಜ್ಲಿಕ್ಕೆ ಕ್ಲೋರೋಫೆರಿಫಾಸ್ ಅಂತ ಬಳಸಿದ್ವಿ. ಅದನ್ನ ಬದಲು ನಾವು ಬೇವಿನ ಎಣ್ಣೆ ಹೋದ್ವಿ ಸರ್. ಸೊ ಬೇವಿನ ಎಣ್ಣೆ ಬಳಸೋದ್ರಿಂದ ಗಿಡಕ್ಕೆ ಪರಿಣಾಮ ಬೀರ್ತಿರ್ಲಿಲ್ಲ. ಒಂದು 5 ವರ್ಷದ ನಂತರ 10 ಎಕರೆ ತೋಟನ ಸಂಪೂರ್ಣ ಕಳ್ಕೊಂಡ್ವಿ ಸರ್. ನಾವು ಕಾಂಡ ಕೊರಕ ಬಂತು. ಕಾಂಡ ಕೊರಕ ಬಂದಾದ್ಮೇಲೆ ತುಂಬಾ ರೇಟು ಕಡಿಮೆ ಆಯ್ತು, ನಮ್ಗೆ ಇಂಟ್ರೆಸ್ಟ್ ಕಡಿಮೆ ಆಯ್ತು. ಕಂಪ್ಲೀಟ್ 10 ಎಕರೆ ತೋಟನು ಸಹ ಎಲ್ಲ ಗಿಡ ಕಿತ್ತು ಬೆಂಕಿ ಹಾಕಿದ್ವಿ. ಆಮೇಲೆ ರೇಷ್ಮೆ ಕೃಷಿಗೆ ಹೋದ್ವಿ ಸರ್. 2000 ಇಸ್ವಿನಲ್ಲಿ ಒಂದು 20 ವರ್ಷ ರೇಷ್ಮೆ ಕೃಷಿ ಮಾಡಿದ್ವಿ. ನಾವೊಂದು 600-700 ಮಟ್ಟೆ ರೇಷ್ಮೆ ಮಾಡ್ತಾ ಇದ್ವಿ. ಆಮೇಲೆ ಕಾರ್ಮಿಕರ ಮೇಲೆ ಹೆಚ್ಚು ಅವಲಂಬನೆ ಮಾಡೋದು ಬೇಡ ಅಂತ ಈ ತೋಟಗಳನ್ನ ಮತ್ತೆ ಮರುಸ್ಥಾಪನೆ ಮಾಡಿದ್ವಿ. ಈಗ ಕಂಪ್ಲೀಟ್ ತೋಟ ಆಗಿದೆ ಸರ್. ಸಮಗ್ರ ಕೃಷಿ ಮಾಡ್ತಾ ಇದ್ವಿ, ಸಾವಯವ ಪ್ಲಸ್ ರಾಸಾಯನಿಕ. ಅಂದ್ರೆ ಕಡಿಮೆ ಪರ್ಸೆಂಟೇಜ್ ನಲ್ಲಿ ಅದು ಎಷ್ಟು ಅಗತ್ಯತೆ ಇದೆ ಅಷ್ಟನ್ನು ಮಾತ್ರ ಬಳಸಿ ಕೃಷಿ ಮಾಡ್ತಾ ಇದ್ವಿ. ತೋಟಗಳು ತುಂಬಾ ಚೆನ್ನಾಗಿದೆ, ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ಈಗ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಾ ಯಾವುದೇ ಬೆಳೆಯನ್ನ? ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಖಂಡಿತ ಮಾಡಬಹುದು ಸರ್. ಸಾವಯವ ಕೃಷಿ ಇವತ್ ಮಾಡ್ಲಿಕ್ಕೆ ಹೆಚ್ಚು ದನಗಳ ಗೊಬ್ಬರ ಬೇಕು, ಕೊಟ್ಟಿಗೆ ಗೊಬ್ಬರ ಬೇಕು, ರಾಸಾಯನಿಕ ಗೊಬ್ಬರಕ್ಕಿಂತ ಹೆಚ್ಚು ಕೆಲಸ ಮಾಡ್ಬೇಕಾಗತ್ತೆ. ಸೊ ಇಷ್ಟನ್ನೆಲ್ಲ ಮಾಡಿ ಬೆಳೆದು ಅದಕ್ಕೆ ತಕ್ಕ ಪ್ರತಿಫಲ ಬೇಕು ಸರ್. ಈಗ ನಾವು ರಾಸಾಯನಿಕ ಗೊಬ್ಬರದಲ್ಲಿ 1 ಎಕರೆಗೆ 20 ಚೀಲ ಪಾರ್ಚಮೆಂಟ್ ತೆಗಿಬಹುದು, ಅದೇ ನಾವು ಯಾವುದೇ ಕೆಮಿಕಲ್ ಮೀನೂರ್ ಕೊಡದಲ್ಲೇ ಅಷ್ಟು ಇಳುವರಿ ಸಾವಯವ ಕೃಷಿಲಿ ಬರಲ್ಲ. 1-10 ಚೀಲ ಪಾರ್ಚಮೆಂಟ್ ಬರುತ್ತೆ, ಬಟ್ ಅದಕ್ಕೆ ತಕ್ಕನಾಗಿ ಅವ್ರದ್ದು ಮಾರ್ಕೆಟ್ ನಲ್ಲಿ ಯಾವುದೇ ಸಾವಯವ ಉತ್ಪನ್ನ ಅಂತ ಸಪರೇಟ್ ಮಾರ್ಕೆಟ್ ಇಲ್ಲ, ಮತ್ತೆ ಒಂದು ಬೆಂಬಲ ಬೆಲೆ ಸಲ ಇಲ್ಲ. ನಮ್ದು ಈಗ ಆಹಾರ ಪದಾರ್ಥಗಳಾದ್ರೆ ಇವಾಗ ತರಕಾರಿ ಬೆಳೆಗಳು ಮತ್ತೆ ಕೆಲವು ರಾಗಿ ಭತ್ತಗಳು ಇವಾಗ ಬೆಳೀತಾ ಇದಾರೆ ಸರ್. ಇದ್ರಲ್ಲಿ ಸ್ವಲ್ಪ ಮಾರ್ಕೆಟ್ ಚೇತರಿಸ್ಕೊಳ್ತಾ ಇದೆ. ಸಾವಯವ ಕೃಷಿ ಸಾವಯವ ಉತ್ಪನ್ನ ಅಂದ್ರೆ ಕೆಲವರು ದುಡ್ಡಿರೋ ವರ್ಗದವರು ತಗೊಂಡು ತಿಂತ ಇದಾರೆ. ಬಟ್ ನಾವು ಮಾಡ್ತಾ ಇರೋದೆಲ್ಲ ಕಮರ್ಷಿಯಲ್ ಕ್ರಾಪ್ಸ್ ಸರ್, ಕಾಫಿ, ಏಲಕ್ಕಿ, ಕಾಳುಮೆಣಸು. ಇದು ಇದಕ್ಕೆ ಒಂದು ಸಾವಯವ ಉತ್ಪನ್ನಕ್ಕೆ ಸಪರೇಟ್ ಪ್ರೈಸ್ ಏನಿಲ್ಲ. ಆದ್ರಿಂದ ನಾವು ಎರಡೂ ಸಮಗ್ರ ಕೃಷಿನೇ ಮಾಡ್ತಾ ಇರೋದು ಸರ್. ಕಳೆದ 7-8 ವರ್ಷದಿಂದ ಎರಡನ್ನೂ ಕೂಡ ಮಿಶ್ರ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಅನೇಕ ರೈತರು ಇತ್ತೀಚೆಗೆ ಹೇಳ್ತಾರೆ ಸಂಪೂರ್ಣ ಸಾವಯವದಲ್ಲಿ ಮಾಡ್ತಕ್ಕಂಥದ್ದು ಕೂಡ ಕಷ್ಟ, ಹಾಗೇನೆ ಸಂಪೂರ್ಣ ರಾಸಾಯನಿಕದಲ್ಲಿ ಮಾಡಿದ್ರು ಕೂಡ ನಮಗೆ ಹೆಚ್ಚು ನಷ್ಟ ಆಗುತ್ತೆ, ಅಂದ್ರೆ ಬೇರೆ ಬೇರೆ ತರದ ನಷ್ಟ ಪರಿಸರದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮ ಇದೆಲ್ಲ ಉಂಟಾಗುತ್ತೆ ಅಂತ ಹೇಳಿ. ನೀವು ಮಿಶ್ರ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೋಬಹುದು ಅಂತ ಹೇಳಿ ನಿಮ್ಗೆ ಹೆಂಗ ಅನ್ನಿಸ್ತು? ಅದನ್ನ ಮಾಡ್ಕೊಂಡ್ಮೇಲೆ ಏನೆಲ್ಲ ಅನುಕೂಲ ಆಗಿದೆ ಸರ್? ನಾವು ಎಲ್ಲಾ ತೋಟಗಳನ್ನ ನಮ್ಮ ಸ್ನೇಹಿತರ ತೋಟಗಳು ಮತ್ತೆ ನಮ್ದು ಸಾವಯವ ಕೃಷಿ ಸಂಘ ಇದೆ, ಪ್ಲಸ್ ಬೇರೆ ಸಂಘನೂ ಇದೆ, ಎಲ್ಲಾ ಒಂದು ಕಾರ್ಯಕ್ರಮಗಳಿಗೂ ನಾವು ಭಾಗವಹಿಸ್ತೀವಿ. ಭಾಗವಹಿಸಿ ಅಲ್ಲಿ ರೈತರುಗಳು ಹೇಗೆ ಮಾಡಿದ್ದಾರೆ, ಸಾವಯವ ಕೃಷಿ ಮಾಡಿರೋರು ಯಾವ ರೀತಿ ತೋಟಗಳು ಇಟ್ಕೊಂಡಿದ್ದಾರೆ, ಎರಡೂ ಕೃಷಿ ಮಾಡಿರೋರು ಯಾವ ರೀತಿ ತೋಟಗಳು ಎಲ್ಲ ನೋಡಿ ಸರ್, ಎಲ್ಲ ನೋಡಿ ಒಂದು ಡಿಸೈಡ್ ಮಾಡಿ ನಾವು ಇದೇ ದಿಕ್ಕಿನಲ್ಲಿ ಹೋಗೋದು ಒಳ್ಳೇದು ಅನ್ಕೊಂಡು ಎರಡೂ ಪದ್ಧತಿನ ಬಳಸ್ತಾ ಇದೀವಿ ಸರ್. ನಾವು ಇವಾಗ ಎರಡು ಪದ್ಧತಿಯನ್ನು ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಕೂಡ ಆಗಿದೆ, ನಿಮ್ಗೆ ಒಳ್ಳೆ ಇಳುವರಿನ ಸಹ ಬಂದಿದೆ. ಈಗ ಕಾಫಿ ತೋಟಕ್ಕೆ ಸಾಮಾನ್ಯವಾಗಿ ವರ್ಷ ಪೂರ್ತಿ ಬಹಳ ಪ್ರಮುಖವಾಗಿ ಮಾಡ್ತಕ್ಕಂಥ ಕೆಲಸಗಳೇನೇನು ಪ್ರಮುಖವಾಗಿ ಸರ್? ನಮಗೆ ಫಸ್ಟು ಕಾಫಿ ಉದ್ಯಮಕ್ಕೆ ತೊಂದರೆ ಕೊಡುವಂಥದ್ದು ಕಾಂಡ ಕೊರಕ ಅಂತ ಒಂದು ಬರುತ್ತೆ ಸರ್. ಅದು ವರ್ಷದಲ್ಲಿ ಎರಡು ಟೈಮು, ಏಪ್ರಿಲ್ ತಿಂಗಳು ಕೊನೆವರೆಗೂ ಮತ್ತೆ ಅಕ್ಟೋಬರ್ ತಿಂಗಳು, ಎರಡು ತಿಂಗಳಲ್ಲಿ ನಮ್ಮ ಈ ಕಾಂಡ ಕೊರಕದ ಚಿಟ್ಟೆ ಮೊಟ್ಟೆ ಇಡೋ ಅವಧಿ ಸರ್. ಈ ಅವಧಿನಲ್ಲಿ ಒಂದು ಕ್ಲೋರೋಫೆರಿಫಾಸ್ ಅನ್ನೋದು ಒಂದು ಬಾರಿ ಕಡಿಮೆ ಪರ್ಸೆಂಟೇಜ್ ಇರೋ ಕೆಮಿಕಲ್ ಅದು, ಅದನ್ನ ಬಡ್ಡೆಗೆ ಕಂಪಲ್ಸರಿ ಉಜ್ಜಿದ್ರೆ ಅದ್ರದ್ದು ಆವಳಿ ನಮ್ಮಲ್ಲಂತೂ ಇಲ್ಲ. ಆಮೇಲೆ ಪ್ರತಿ ವರ್ಷನೂ ನಾವು ದನಿನ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಈ ತರದ್ ಕೊಡ್ತೀವಿ. ಅದಾದ್ಮೇಲೆ ವರ್ಷದಲ್ಲಿ ಎರಡು ಸರಿ ಕೆಮಿಕಲ್ ಗೊಬ್ಬರ ಕೊಡ್ತೀವಿ. ಕೆಮಿಕಲ್ ಗೊಬ್ಬರ ಅಂದ್ರೆ ತುಂಬಾ ದುಬಾರಿ, DAP ಆಗ್ಲಿ, 19 ಆಗ್ಲಿ, ಈ ತರದ್ ಕೊಡಕ್ ಹೋಗಲ್ಲ. ಯೂರಿಯಾ, ಸೂಪರ್, ಪೊಟಾಷಿಯಂ ಎರಡೂ ಮಿಕ್ಸ್ ಮಾಡಿ ಎರಡು ಅವಧಿನಲ್ಲಿ ಕೊಡ್ತೀವಿ. ಎಕರೆಗೆ ಒಂದು 7-7 ಚೀಲ ಗೊಬ್ಬರಗಳನ್ನ ಕೊಡ್ತೀವಿ. ತದನಂತರ ಈ ಒಂದು ಎಲೆ ಚುಕ್ಕಿ ರೋಗ ಬರುತ್ತೆ, ಅದಕ್ಕೆ ವರ್ಷದಲ್ಲಿ ಎರಡು ಸ್ಪ್ರೇ, ಮೇ ತಿಂಗಳಲ್ಲಿ ಒಂದು ಮತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಎರಡು ಸ್ಪ್ರೇ ಕೊಡ್ತೀವಿ. ಇಷ್ಟು ಕಾರ್ಯಗಳನ್ನು ಮಾಡಿದ್ರೆ ತೋಟಗಳು ತುಂಬಾ ಚೆನ್ನಾಗಿರ್ತವೆ. ಅದ್ರ ಮಧ್ಯದಲ್ಲಿ ನಾನು ಏನ್ ಮಾಡಿದೀವಿ ಅಂದ್ರೆ ಹನಿ ನೀರಾವರಿ ಮಾಡಿಸಿದೀವಿ. ನಮ್ದು ವೇಸ್ಟ್ ಡಿಕಂಪೋಸರ್ ಮತ್ತೆ ಜೀವಾಮೃತ ಈ ತರದನ್ನ ಡ್ರಿಪ್ ಅಲ್ಲಿ ಮಧ್ಯೆ ಮಳೆ ಹೋದಾಗ ಆ ತರದ್ದು ಕೊಡ್ತಾ ಇರ್ತೀವಿ. ಹಾಗಾಗಿ ತೋಟಗಳು ತುಂಬಾ ಸಮೃದ್ಧವಾಗಿದೆ, ಒಳ್ಳೆ ಮೊದಲಿಗಿಂತಲೂ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ಇವಾಗ ಈಗ ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡ್ತೀನಿ ಅಂತ ಹೇಳಿದ್ರಿ, ಕೊಟ್ಟಿಗೆ ಗೊಬ್ಬರಕ್ಕೆ ದನಕರುಗಳನ್ನು ಸಾಕೊಂಡಿದ್ದೀರಾ? ಎಷ್ಟು ಸಾಕೊಂಡಿದ್ದೀರಾ? ಹೇಗೆ ದನಗಳು ಇದೆ ಸರ್? ಅಷ್ಟು ಹೆಚ್ಚು ಪ್ರಮಾಣದಲ್ಲಿ ಇಲ್ಲ, ನಾವು ಹೊರಗಡೆಯಿಂದ ಅದನ್ನ ಕೊಂಡ್ಕೊಳ್ತೀವಿ. ಒಂದು 5 ವರ್ಷದಿಂದ ದನನ ಗೊಬ್ಬರದಲ್ಲಿ ತುಂಬಾ ಮಣ್ಣು ಇರೋದ್ರಿಂದ ಹೊರಗಡೆಯಿಂದ ಕುರಿ ಇಕ್ಕೆಗಳನ್ನು ತರಿಸ್ತಾ ಇದ್ದೀವಿ ಸರ್ ಚೀಲದಲ್ಲಿ. ಅದು ನಮಗೆ ತೋಟದಲ್ಲಿ ಗಿಡಗಳಿಗೆ ಹಾಕೋದಕ್ಕೂ ಸುಲಭ ಮತ್ತೆ ಒಳ್ಳೆ ಕೆಲಸ ಮಾಡುತ್ತೆ ಸರ್. ಕುರಿ ಇಕ್ಕೆ ಒಂದು ಕುರಿ ಇಕ್ಕೆ ಬೆಲೆ ಇವತ್ತು 200 ರೂಪಾಯಿ, ಅದ್ರ ಯಾವುದೇ ಒಂದು ಹೆಚ್ಚು ಮಿಕ್ಸ್ ಇರಲ್ಲ, ಒಂದು ಮಣ್ಣಾಗ್ಲಿ ಕತ್ತರ್ಗ ಆಗ್ಲಿ ಇದ್ಲ. ಅದೇ ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಇತ್ತೀಚಿನ ದಿನಗಳು ಏನಾಗಿದೆ ಅಂದ್ರೆ ಯಾರು ನಾಟಿ ಹಸುಗಳು ಸಾಕ್ತಾ ಇಲ್ಲ, ಎಲ್ಲ ಮಿಶ್ರ ತಳಿ ಹಸುಗಳು ಸಾಕೋದ್ರಿಂದ ಹೆಚ್ಚು ಕೆಲಸ ಮಾಡ್ತಾ ಇಲ್ಲ ಗೊಬ್ಬರಗಳು. ಅದರಿಂದ ಈಗ ಒಂದು 5 ವರ್ಷದಿಂದ ನಾವು ಕುರಿ ಗೊಬ್ಬರಕ್ಕೆ ತರಿಸಿ ಹಾಕ್ತಾ ಇದೀವಿ. ತೋಟ ತುಂಬಾ ಚೆನ್ನಾಗಿದೆ ಸರ್. ಇವಾಗ ಎಲ್ಲಿ ತರಿಸ್ತೀರ ಕುರಿ ಗೊಬ್ಬರ? ಶಿರಾ ಮತ್ತೆ ತುಮಕೂರು ಆ ಕಡೆಯಿಂದ ನಮ್ಮ ಅಕ್ಕಪಕ್ಕದಲ್ಲಿ ಲಾರಿನಲ್ಲಿ ತಂದ್ಕೊಡ್ತೇನೆ ಸರ್. ನಾನು ವರ್ಷದಲ್ಲಿ ಒಂದು 400 ಚೀಲ ಒಂದು 5 ಎಕರೆಗೆ ತರಿಸ್ತೀನಿ. ಹಾಕಿದಂತೂ ಒಳ್ಳೆ ಚಿಗುರು ಬರುತ್ತೆ, ಕಾಫಿ ಒಳ್ಳೆ ಸೈಜು ಬರುತ್ತೆ, ತೋಟ ತುಂಬಾ ಚೆನ್ನಾಗಿದೆ ಸರ್. ವರ್ಷದಲ್ಲಿ ಎಷ್ಟು ಸಾರಿ ಹಾಕ್ತೀರಾ ಕುರಿ ಗೊಬ್ಬರ? ಒಂದೇ ಸರಿ ಸರ್ ಹಾಕೋದು. ಯಾವ ಸಂದರ್ಭದಲ್ಲಿ ಹಾಕ್ತೀರಿ? ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ಕಾರ್ಮಿಕರು ಬಿಡುವಿದ್ದಾಗ ಆ ತಿಂಗಳಲ್ಲಿ ಹಾಕಿಸ್ತೀವಿ. ಒಂದೊಂದು ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀಡ್ತೀರಿ? ಒಂದೊಂದು ಗಿಡದಲ್ಲಿ ಹೆಚ್ಚು ಕಡಿಮೆ 1 ಕೆಜಿ ಬರುತ್ತೆ ಸರ್. ಒಂದು ಕೆಜಿ ಸುತ್ತಲೂ ಹಾಕ್ಬಿಡೋದು. ಒಂದ್ ಕಡೆ ಹಾಕ್ತಿವಿ. ನಮ್ಮಲ್ಲಿ ಕೆಲವೊಂದು ಪಕ್ಷಿಗಳಿದೆ ಸರ್, ನವಿಲಿದೆ, ಕಾಡ್ಕೋಳಿದೆ, ಮೋಸ್ಟ್ಲಿ ಅದೇ ತುಂಬಾ ಕೆರೆದ ಸುತ್ತ ಒಂದ್ ರೌಂಡ್ ಮಾಡುತ್ತೆ. ಹಾಗಾಗಿ ನಾವು ಒಂದೇ ಕಡೆ ಹಾಕ್ತಿವಿ. ಕಾರ್ಮಿಕರು ನಾವು ಹೇಳ್ದಂಗೆ ಅವರು ಕೆಲಸ ಮಾಡಲ್ಲ, ಮತ್ತೆ ಅವ್ರಿಗೂ ಸುತ್ತ ಹಾಕ್ಲಿಕ್ಕೆ ಸ್ವಲ್ಪ ಸೋಮಾರಿತನ ಇರೋದ್ರಿಂದ ನಾವು ಹೇಳಿದ ಕೆಲಸ ಮಾಡಲ್ಲ, ಒಂದ್ ಕಡೆ ಬೀಳುತ್ತೆ. ಅದು ಅಲ್ಲೇ ಬೇರೆ ಡೆವಲಪ್ ಆಗಿ ಮೇ ತಿಂಗಳಿಗೆ ಹಾಕಿದ್ರೆ ನೆಕ್ಸ್ಟ್ ಅಕ್ಟೋಬರ್ ನವೆಂಬರ್ ತಿಂಗಳಿಗೆ ಏನು ಇರಲ್ಲ ಸರ್, ಪೂರ್ತಿ ಕರಗುತ್ತೆ, ಇಕ್ಕಿ ಚೆನ್ನಾಗಿ ಕರಗುತ್ತೆ. ಇನ್ನೇನು ಮಳೆ ಪ್ರಾರಂಭ ಆಗುತ್ತೆ ಅನ್ನುವಾಗ ಹಾಕೋದು ಒಳ್ಳೇದಲ್ವಾ? ಅವಾಗ ಹಾಕೋದು ಒಳ್ಳೇದು ಸರ್. ಅವಾಗ ಮಳೆ ಹಿಡಿದಾಗ ಹಾಕಿದ್ರೆ ಅವೆಲ್ಲ ನೀಟಾಗಿ ಫಿಲ್ಟರ್ ಆದಂಗೆ ಗೊಬ್ಬರ ಎಲ್ಲ ನೀಟಾಗಿ ಕರಗುತ್ತೆ ಸರ್. ಅವಾಗ ಇದರಿಂದ ಸಾಕಷ್ಟು ಅನುಕೂಲನೇ ಆಗ್ತಾ ಇದೆ. ಅನುಕೂಲ ಆಗುತ್ತೆ. ವೇಸ್ಟ್ ಡಿಕಂಪೋಸರ್ ಬಳಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಹೇಗೆ ಗೊತ್ತಾಯ್ತು ಮತ್ತೆ ಅದರ ಬಳಕೆಯನ್ನು ಮಾಡುವಂಥದ್ದು ಹೇಗೆ? ಸರ್, ನಾವು 2 ವರ್ಷದಿಂದ ನೆಟ್ ಅಲ್ಲಿ ಸರ್ಚ್ ಮಾಡಿದ್ವಿ, ಮತ್ತೆ ನಮ್ಗೆ ಅವರಿವ್ರು ವಾಟ್ಸ್ಆಪ್ ಮಾಡ್ತಾ ಇದ್ರು, ನೋಡಿದ್ವಿ. ಆಮೇಲೆ ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತ ಇಲ್ಲಿ ಮೊದಲು ತುಮಕೂರಿನಲ್ಲಿ ಒಂದು ಅದರದ್ದು ಒಂದು ಫ್ಯಾಕ್ಟ್ರಿ ಇತ್ತು ವೇಸ್ಟ್ ಡಿಕಂಪೋಸರ್ದು, ಅಲ್ಲಿಂದ ತರಿಸ್ತಿದ್ವಿ. ತರಿಸಿ ಫಸ್ಟ್ ನಾನು ನರ್ಸರಿಗೆ ಟ್ರೈ ಮಾಡಿದೆ ಸರ್. ಪ್ರತಿ 15 ದಿನಕ್ಕೂ ಒಂದ್ಸರಿ ಸ್ಪ್ರೇ ಕೊಡ್ತಾ ಇದ್ದೆ. ಕೊಟ್ಟಾಗ ಎಷ್ಟು ವೈಟ್ ಇದ್ದವಲ್ಲ, ಮೂರ್ ದಿನಕ್ಕೆ ಕಲರ್ ಚೇಂಜ್ ಆಗ್ತಾ ಇದ್ದು ವೇಸ್ಟ್ ಡಿಕಂಪೋಸರ್ ಇಂದ. ನಾವ್ ಯಾಕೆ ತೋಟಕ್ಕೆ ಬಳಸಬಾರ್ದು ಅಂತ ಈಗ ತೋಟದಲ್ಲಿ ಡ್ರಿಪ್ ಮಾಡಿ ನಮ್ದು ವೆಂಚೂರಿನ ಮೂಲಕ ನಾನು ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಮತ್ತೆ ಅದಕ್ಕಿಂತ ನಮಗೆ ಅದರದ್ದು ಉತ್ತರ ಗೊತ್ತಾಗಬೇಕು ಅಂದ್ರೆ ನರ್ಸರಿ ತಪ್ಪಿದ್ರೆ ಈ ಚಿಕ್ಕ ತರಕಾರಿ ಬೆಳೆಗಳಲ್ಲಿ ಬದಲಾವಣೆ ಕಾಣುತ್ತೆ ಸರ್. ವೇಸ್ಟ್ ಡಿಕಂಪೋಸರ್ ಅವೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈಗ ತಯಾರಿ ಮಾಡುವಂತದ್ದು ಹೇಗೆ, ಅದರ ಬಗ್ಗೆ ಹೇಳಿ. ಅದು ಸರ್, ವೇಸ್ಟ್ ಡಿಕಂಪೋಸರ್ ಒಂದು 30 ಗ್ರಾಮಿಂದ ಒಂದು ಲಿಕ್ವಿಡ್ ಬರುತ್ತೆ ಸರ್, ಡಬ್ಬಿ ಬರುತ್ತೆ. ಅದರ ಬೆಲೆ ಬಂದು 20 ರೂಪಾಯಿ, GST ಟ್ರಾನ್ಸ್ಪೋರ್ಟ್ ಅನ್ಕೊಂಡು ನಮ್ಮಲ್ಲಿ ಇವಾಗ 50 ರೂಪಾಯಿಗೆ ಬರ್ತಾ ಇದೆ. ಅದನ್ನ ತಂದು ಒಂದು ಬ್ಯಾರಲ್ ನೀರು 200 ಲೀಟರ್ ನೀರಿಗೆ ಅದನ್ನ ಕಡ್ಡಿನಲ್ಲಿ ತೆಗೆದು ಡ್ರಮ್ಮಿಗೆ ಹಾಕ್ಬೇಕು, ನೀರೊಳಗೆ ಹಾಕ್ಬೇಕು. ಆಮೇಲೆ 2 ಕೆಜಿ ಕಪ್ ಬೆಲ್ಲ ಹಾಕ್ಬೇಕು. ದಿನಕ್ಕೆ 2 ಸರಿ ಬೆಳಗ್ಗೆ ಸಂಜೆ ವೃತ್ತಾಕಾರದಲ್ಲಿ ತಿರುಗಿಸ್ಬೇಕು ಡೈಲಿ 2 ದಿನ. ಆಮೇಲೆ ಒಂದು ಬಟ್ಟೆನಲ್ಲಿ ಡ್ರಮ್ ಮುಚ್ಚಬೇಕು, ನೆರಳಲ್ಲಿ ಇಡಬೇಕು. ಇಟ್ಟಾದ್ಮೇಲೆ 5 ದಿನ ಆದ್ಮೇಲೆ ಅದು ಒಂದು ಸಗಣಿ ವಾಸನೆ ಬರುತ್ತೆ, ಎಲ್ಲ ಮರಳು ಮರಳು ತರ ಉಕ್ಕುತ್ತೆ ಅದು. ಆವಾಗ 6 ದಿನದ ನಂತರ 9 ದಿನದ ಒಳಗಡೆ ಅದನ್ನು ಬಳಸಬೇಕು ಸರ್. ಅದ ನಂತರದಲ್ಲಿ 9 ದಿನ ಬಿಟ್ಟು ಬೆಳೆಸಿದ್ರೆ ಅದು ಸೂಕ್ಷ್ಮ ಜೀವಿದ್ರೆ ಅದು ಲೈಫೇ ಅಷ್ಟು, ಆದ್ಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಅಷ್ಟು ಒಳಗಡೆ ನಾವು ಸ್ಪ್ರೇ ಮಾಡಿ ಕೆಳಗಡೆ ಒಂದು 20 ಲೀಟರ್ ನೀರು ಬಿಟ್ಕೋಬೇಕು ಸರ್. ವೇಸ್ಟ್ ಡಿಕಂಪೋಸರ್ ನಾವೇನು ರೆಡಿ ಮಾಡಿರ್ತೀವಿ ಅದನ್ನ 20 ಲೀಟರ್ ಕೆಳಗಡೆ ಬಿಟ್ಟು ಪುನಃ ನೀರು ಹಾಕಿ 2 ಕೆಜಿ ಕಪ್ಪೆಲ್ಲ ಹಾಕಿ ಮತ್ತೆ ಅದೇ ರೀತಿ ಪುನರ್ವರ್ತನೆ ಮಾಡ್ತಾ ಬರ್ಬೋದು. ನಾವು 2 ವರ್ಷದವರೆಗೂ ಬಳಸಬಹುದು ಸರ್ ಅದನ್ನ. ಈಗ ಸಿಂಪಡಣೆ ಏನಾದ್ರೂ ಕೂಡ ಮಾಡಬಹುದು, ವೆಂಚೂರಿ ಮೂಲಕ ಕೊಡಬಹುದು, ಸಿಂಪಡಣೆನು ಮಾಡಬಹುದು. ಸಿಂಪಡಣೆ ಮಾಡೋದ್ರಿಂದ ಅದು ಏನ್ ಪೋಷಕಾಂಶಗಳು ಬೇಕು ಬರುತ್ತೆ, ಆಮೇಲೆ ನಮ್ಗೆ ಗಿಡಕ್ಕೆ ತುಂಬಾ ರೆಸಿಸ್ಟೆನ್ಸ್ ಬರುತ್ತೆ ಸರ್. ಅದರಿಂದ ಒಳ್ಳೆ ಕೆಲಸ ಮಾಡುತ್ತೆ. ಬುಡ ಕುಯ್ದ್ರು ಒಳ್ಳೇದು. ಸಣ್ಣ ಬೆಳೆಗಳಿಗೆಲ್ಲ ಸ್ಪ್ರೇ ಮಾಡಬಹುದು. ಈ ದೊಡ್ಡ ಅಡಿಕೆ ಗಿಡ ಅವಕ್ಕೆಲ್ಲ ನಾವು ಬುಡಕ್ಕೆ ಒಯ್ದ್ರೆ ತುಂಬಾ ಕೆಲಸ ಮಾಡುತ್ತೆ, ಚೆನ್ನಾಗಿ ಚೆನ್ನಾಗಿ ಆಗುತ್ತೆ. ಅದು ರೇಷ್ಮೆ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ದಂತವ್ರು, ಹೇಗಿತ್ತು ರೇಷ್ಮೆ ಕೃಷಿ ಅನುಭವಗಳು ಸರ್? 2000 ಇಸ್ವಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್. ನಾವು ಒಂದು 20 ವರ್ಷ ಕಂಟಿನ್ಯೂಸ್ ರೇಷ್ಮೆ ಮಾಡಿದ್ವಿ ಸರ್. ಫಸ್ಟ್ ನಾವು 7 ಮೊಟ್ಟೆಯಿಂದ ಸ್ಟಾರ್ಟ್ ಮಾಡಿದ್ವಿ, ಕೊನೆಗೆ 600-700 ಮೊಟ್ಟೆವರೆಗೂ ಬಂದ್ವಿ ಸರ್. ನಾವು ಸ್ಟಾರ್ಟಿಂಗ್ ಒಂದ್ 2 ಬೆಳೆಗಳು ಚೆನ್ನಾಗಿ ಬಂದ್ವಿ, ತದನಂತರದಲ್ಲಿ 3-4 ಸ್ಕ್ರಾಪ್ಸ್ ಬರಲೇ ಇಲ್ಲ. ಏನಕ್ಕೆ ಬರಲಿಲ್ಲ ಅನ್ಕೊಂಡು ನಾವು ವಿಜ್ಞಾನಿಗಳನ್ನ ಸಲಹೆ ತಗೊಂಡಾಗ ಸರಿಯಾದ ಚಾಕಿ ಮನೆ ಬರೀ ಇರಲಿಲ್ಲ, ಆಮೇಲೆ ನಾವು ಸರಿಯಾದ ತೋಟ ನಿರ್ವಹಣೆ ಮಾಡ್ತಿರ್ಲಿಲ್ಲ, ಆಮೇಲೆ ಒಳ್ಳೆ ರೇಷ್ಮೆ ಮನೆ ಇರಲಿಲ್ಲ, ನಾವು ವಾಸದ ಮನೆಯಲ್ಲೇ ಮಾಡ್ಕೊಳ್ತಿದ್ವಿ, ಸೊಪ್ಪು ತಿಂತಿದ್ದು, ಕೊನೆ ಗೂಡು ಕೊಟ್ಟ ಟೈಮ್ನಲ್ಲಿ ಸಾಯ್ತಿದ್ವಿ. ಇದನ್ನೆಲ್ಲ ನಾವು ಒಂದೆರಡು ಸಾರಿ ಕ್ರಾಪ್ಸ್ ಎಲ್ಲ ಕಳ್ಕೊಂಡಾದ್ಮೇಲೆ ವಿಜ್ಞಾನಿಗಳ ಸಲಹೆ ತಗೊಂಡು ಒಳ್ಳೇದೊಂದು ರೇಷ್ಮೆ ಮನೆ ಮಾಡ್ಕೊಂಡ್ವಿ, ಆಮೇಲೆ ಒಂದು ಒಳ್ಳೆ ಚಾಕಿ ಮನೆ ಮಾಡ್ಕೊಂಡ್ವಿ ಸರ್. 20 ವರ್ಷ ನಮ್ದು ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಬೆಳೆ ಫೇಲ್ಯೂರ್ ಆಗ್ಲಿಲ್ಲ, ಒಳ್ಳೆ ಬೆಳೆ ಬಂತು, ಒಳ್ಳೆ ಆದಾಯನೂ ಆಯ್ತು ಸರ್, ನಮಗೆ ಒಳ್ಳೆ ಹೆಸರು ಆಯ್ತು. ಎಲ್ಲಾ ಜಿಲ್ಲೆಗಳಿಂದಲೂ ನಮ್ಮ ರೈತರುಗಳು ಬಂದು ನೋಡಿದ್ದಾರೆ. ಆಮೇಲೆ ನಮ್ಮದೇ ಆದಂತ ಒಂದು 20 ವರ್ಷದ ಅವಧಿಯಲ್ಲಿ ಒಂದು 2-3 ತಂತ್ರಜ್ಞಾನಗಳು ಕಂಡುಹಿಡಿದ್ವಿ, ಅದರಲ್ಲಿ ನ್ಯಾಷನಲ್ ಅವಾರ್ಡ್ ಸಿಕ್ತು ನಮಗೆ. ಅದರಲ್ಲಿ ರೇಷ್ಮೆನಲ್ಲಿ ತುಂಬಾನೇ ದುಡಿದ್ವಿ ಸರ್. ಒಳ್ಳೆ ಕ್ರಾಪ್. ಏನಪ್ಪಾ ಅಂದ್ರೆ ಈ ಕಾರ್ಮಿಕರ ಸಮಸ್ಯೆಯಿಂದ ನಾವು ಕಡಿಮೆ ಮಾಡ್ಕೊಳ್ತಾ ಬಂದ್ವಿ. ಆಮೇಲೆ ನಮಗೆ ಖಾಲಿ ಜಾಗ ಇರಲಿಲ್ಲ. ಇನ್ನೊಂದು ಮೇನ್ ರೀಸನ್ ಅಂದ್ರೆ ಎಲ್ಲ ಕಾಫಿ ತೋಟ ಮಾಡಿದ್ವಿ, ಉಳಿದ ಮಾತ್ರ ಒಂದು 3 ಎಕರೆ ಮಾತ್ರ ರೇಷ್ಮೆ ಮಾಡ್ತಿದ್ವಿ. ಅದು 20 ವರ್ಷ ನಮಗೆ ಒಳ್ಳೆ ಬೆಳೆ ಕೊಡ್ತು. ಆಮೇಲೆ ಕಡಿಮೆ ಆಗ್ತಾ ಬಂತು, ಆ ಭೂಮಿನಲ್ಲಿ ಸತ್ವ ಕಡಿಮೆ ಆದಾಗ ಆ ಬೆಳೆಗಳು ಸ್ವಲ್ಪ ಫೇಲ್ಯೂರ್ ಆಗ್ತಾ ಬಂದ್ವಿ. ಅವಾಗ ನಾವು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಮಾಡ್ತಾ ಅದನ್ನು ತೋಟ ಮಾಡ್ಕೊಂಡು ಇವಾಗ ಬರೀ 1 ಎಕರೆಯನ್ನ ಮಾತ್ರ ಇದೆ, ಅದನ್ನು ಬಿಟ್ಕೊಂಡು ಬಾಕಿದೆಲ್ಲ ಕಾಫಿ ತೋಟ ಮಾಡಿದ್ವಿ ಸರ್. ಒಂದೆರಡು 3 ತಂತ್ರಜ್ಞಾನ ನಾವೇ ಅಭಿವೃದ್ಧಿ ಪಡಿಸ್ತೋ ಅಂತ ಹೇಳಿದ್ರಿ, ಏನು ಅದ್ರ ಬಗ್ಗೆ ಒಂದಷ್ಟು ಹೇಳಿ. ಮೊದಲನೇದು ಸರ್ ಸ್ಪ್ರೇದು. ನಮ್ದು ರೇಷ್ಮೆ ಬೆಳೆ ಎಲ್ಲ ಮುಗಿದ ಮೇಲೆ ಮನೆಗೆ ಒಂದು 3 ಕೆಮಿಕಲ್ ಸ್ಪ್ರೇ ಮಾಡಬೇಕಾಗತ್ತೆ. ಕೆಮಿಕಲ್ ಸ್ಪ್ರೇ ಮಾಡಬೇಕಾದ್ರೆ ನಾವು ಈ ಪವರ್ ಸ್ಪ್ರೇಯರ್ ಅಲ್ಲಿ ಸ್ಪ್ರೇ ಮಾಡಿದ್ರು ಸಹ ನಮ್ದು 23 ಅಡಿ ಅಗಲದ್ದು 2 ಮನೆ ಇದೆ, ಹೆಚ್ಚು ಕಡಿಮೆ ಒಂದು 4-5 ಗಂಟೆ ಬೇಕಾಗತ್ತೆ. ಅಷ್ಟು ಸಮಯ ನಾವು ವಾಸನೆ ಕುಡಿಬೇಕು ಸರ್. ಅದು 2ನೇ ದಿನದಿಂದ ಸ್ಟಾರ್ಟ್ ಆಗಿದ್ದು ತಲೆನೋವು ಒಂದು ವಾರದವರೆಗೂ ಇರ್ತಿತ್ತು. ಈ ಸಮಸ್ಯೆ ಏನಾದ್ರೂ ಮಾಡಿ ಕಡಿಮೆ ಮಾಡ್ಬೇಕಲ್ಲ ಅನ್ಕೊಂಡು ನಮ್ಮ ಬ್ರದರ್ ನಾವು ಪ್ಲಾನ್ ಮಾಡಿ ಒಂದು ಮನೆಗೆ ಆಟೋಮೆಟಿಕ್ ಒಂದು 5 ನಿಮಿಷ ಸ್ಪ್ರೇ ಮುಗಿಬೇಕು, ಆ ರೀತಿ ಎಲ್ಲಾ ಕಡೆನೂ ಮೈಕ್ರೋಜೆಟ್ಗಳು ಫಿಕ್ಸ್ ಮಾಡಿದ್ವಿ ಸರ್. ಮೈಕ್ರೋಜೆಟ್ ಫಿಕ್ಸ್ ಮಾಡಿ ಒಂದು ದೊಡ್ಡ ಲ್ಯಾಟ್ರಲ್ ಹಾಕಿ ಅದಕ್ಕೆ PVC ಪೈಪ್ ಕನೆಕ್ಟ್ ಮಾಡಿ ಆ PVC ಪೈಪ್ ಫುಟ್ಬಾಲ್ನ 1.5 HP ಒಂದು ನಮಗೆ ಸ್ಲರಿ ಪಂಪ್ ಇತ್ತು, ಅದಕ್ಕೆ ಕನೆಕ್ಟ್ ಮಾಡಿದ್ವಿ ಆ ಡ್ರಮ್ಮಿಗೆ ಹಾಕಿ. ಆ ಸರಿ ಪಂಪ್ ಇಂದ ಪಂಪ್ ಚಾಲು ಮಾಡಿದ್ರೆ ಕೇವಲ 10 ನಿಮಿಷದಲ್ಲಿ ಇಡೀ ರೇಷ್ಮೆ ಮನೆ ಸ್ಪ್ರೇ ಆಗ್ತಿತ್ತು ಸರ್. ಒಳಗಡೆ ಯಾರು ಹೋಗೋದ್ ಬೇಕಿರ್ಲಿಲ್ಲ, ಹೊರಗಡೆ ನಿಂತ್ಕೊಂಡು ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು. ಸೊ ಈ ತಂತ್ರಜ್ಞಾನ ನಾವು CSRTI ನಲ್ಲಿ ಕೇಳ್ಕೊಂಡಾಗ ಅವರು ವಿಜ್ಞಾನಿಗಳು ಒಂದು 10 ವಿಜ್ಞಾನಿಗಳು ಬಂದು ನಮ್ಮಲ್ಲೇ ಒಂದು 2 ಸಹ ಇದ್ದು ಎಲ್ಲ ಶಾಂಪಲ್ ತಗೊಂಡು ತುಂಬಾ ಸಕ್ಸಸ್ಫುಲ್ ಅಂತ ಗೊತ್ತಾಯ್ತು ಸರ್. ಈಗ ಅವರನ್ನೇ CSRTI ನಲ್ಲಿ ಸುಮಾರು ಒಂದು 3-4 ರೇಷ್ಮೆ ಮನೆಗಳಿಗೆ ಅವರೇ ಮಾಡಿದ್ದಾರೆ, ಈಗ ಅದನ್ನು ಬಳಸ್ತಾ ಇದ್ದಾರೆ. ಇದಕ್ಕೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನವರು ಸಹ ಸುಮಾರು 1 ವರ್ಷದಲ್ಲಿ 5 ಕೋಟಿ ಕೊಟ್ಟು ಎಲ್ಲಾ ರೈತರಿಗೂ ಅದನ್ನ ತಂತ್ರಜ್ಞಾನ ಅಳವಡಿಸ್ತಾ ಇದೆ ಸರ್. ಇವಾಗ ಕ್ರಮೇಣವಾಗಿ ಎಲ್ಲರಿಗೂ ಕೊಡ್ತಾ ಇದಾರೆ. ಒಳ್ಳೆ ತಂತ್ರಜ್ಞಾನ ಸರ್, ತುಂಬಾ ಚೆನ್ನಾಗಿದೆ. ಇನ್ನೊಂದು ಈ ಕಸ ಕ್ಲೀನ್ ಮಾಡೋದು, ಬೆಡ್ ಕ್ಲೀನಿಂಗ್ ಅಂತ ಒಂದ್ ಬರುತ್ತೆ. ಎಲ್ಲರೂ ಸೊಪ್ಪುಗಳನ್ನ ಹಾಕ್ಬಿಟ್ಟು ರೆಕ್ಕೆಗಳನ್ನ ಹಾಕ್ಬಿಟ್ಟು ಆಮೇಲೆ ಒಂದೊಂದೇ ಹುಳು ಆಯ್ದು ಆಯ್ದು ತೆಗಿಬೇಕಾಯ್ತು. ಅದಕ್ಕೆ ನಾವೊಂದು ಪ್ಲಾನ್ ಮಾಡಿದ್ವಿ, ಕೆಲವೊಂದಷ್ಟು ರಾಡ್ಗಳು ತಂದ್ವಿ, ಒಂದ್ 50 ಕೆಜಿ ರಾಡ್ಗಳು ಕಟ್ ಮಾಡಿಸಿ 5-5 ಅಡಿಗೆ ಉದ್ದುದ್ದ ಅಡ್ಡಡ್ಡ ನಮ್ದು ಏನ್ ರ್ಯಾಕ್ ಇದೆ ಪೂರ್ವ ಪಶ್ಚಿಮ ಇದ್ರೆ ನಾವು ಉತ್ತರ ದಕ್ಷಿಣ ಒಂದು ಕಬ್ಬಿಣದ ಸರಳುಗಳು ಹಾಕ್ತಿದ್ವಿ, ಅದ್ರ ಮೇಲೆ ಸೊಪ್ಪು ಹಾಕ್ತಿದ್ವಿ. ಸೊಪ್ಪು ಹಾಕಿದ್ಮೇಲೆ ಒಂದು 2 ದಿವಸ ಸೊಪ್ಪು ಹಾಕ್ತಿದ್ವಿ. 2 ದಿನ ಆದ್ಮೇಲೆ ಅದೇ ರ್ಯಾಕಿಗೆ ಮೇಗಡೆ ಯಾಂಗ್ ಮಾಡ್ತಿದ್ವಿ, ಕಟ್ತಿದ್ವಿ. ಕಟ್ಟಿದಾಗ ಹುಳುಗಳೆಲ್ಲ ಮೇಕ್ ಬರ್ತಿತ್ತು. ಕೆಳಗಡೆ ಏನಿದೆ ನಮ್ದು ಹಳೆ ಸೊಪ್ಪು ಇಕ್ಕೆ ಮತ್ತೆ ಇದನ್ನೆಲ್ಲ ಆರಾಮ ಹೇಳ್ಕೋಬಹುದಾಗಿತ್ತು. ನಮ್ಮ ಹಳೆ ತಂತ್ರಜ್ಞಾನದಲ್ಲಿ ಒಂದ್ ದಿನಕ್ಕೆ ಒಂದು 50 ಮೊಟ್ಟೆ ಬೆಡ್ ಕ್ಲೀನ್ ಮಾಡಬಹುದಾಗಿತ್ತು. ಈ ನಮ್ಮ ಈ ತಂತ್ರಜ್ಞಾನದಲ್ಲಿ ದಿನಕ್ಕೆ 400-500 ಮೊಟ್ಟೆ ಬೆಡ್ ಅಷ್ಟು ಕ್ಲೀನ್ ಮಾಡಬಹುದಿತ್ತು, ಅಷ್ಟು ಲೇಬರ್ ಉಳಿದಿತ್ತು. ಆಮೇಲೆ ಈಗ ಕಾರ್ಮಿಕರ ಸಮಸ್ಯೆಯಿಂದ ನಾವು ಬೆಡ್ ಕ್ಲೀನ್ ಮಾಡಕ್ ಆಗ್ತಿರಲಿಲ್ಲ, ಸುಣ್ಣಕಟ್ ಬರ್ತಿತ್ತು, ತುಂಬಾ ಸಮಸ್ಯೆ ಆಗ್ತಾ ಇತ್ತು. ತುಂಬಾ ಅನುಕೂಲ ಆಯ್ತು ಸರ್, ಈ ತರದ ಅನುಕೂಲಗಳು ಮಾಡ್ತಾ ಇದೀವಿ. ಆಮೇಲೆ ಒಳ್ಳೆ ತೋಟಗಳು ಮಾಡ್ಕೊಂಡು ರೇಷ್ಮೆ ಕೃಷಿ ಅಂತೂ 20 ವರ್ಷ ಹಿಂತಿರುಗಿ ನೋಡ್ಲಿಲ್ಲ ಸರ್, ಅಷ್ಟು ಚೆನ್ನಾಗಿ ಬೆಳೆದ್ವಿ. 4-5 ಕ್ವಿಂಟಲ್ ಒಟ್ಟಿಗೆ ಗೂಡು ಹೋಗ್ತಿತ್ತು. ಮಾರ್ಕೆಟ್ ನವರು ಏನ್ರಪ್ಪ ಇಷ್ಟೊಂದು ಗೂಡು ತಗೊಂಡ್ಬರ್ತೀರಿ, ಎಲ್ಲಿ ಮಾರೋದು ಅಂತ ಪರಿಸ್ಥಿತಿ ಬರ್ತಿತ್ತು ಸರ್. ಅಷ್ಟು ಚೆನ್ನಾಗಿ ಗೂಡು ಬೆಳೆದ್ವಿ ಸರ್. ನಿಮಗೆ ದೊಡ್ಡ ಸಮಸ್ಯೆ ಆಗಿದ್ದು ಈ ಕೆಂಜಿಗೆ ಅಥವಾ ಕೆಂಪಿರುವೆ ಅನ್ನುವಂಥದ್ದು, ಕೆಂಪಿರುವೆ ಸಮಸ್ಯೆ ಏನಿತ್ತು ನಿಮಗೆ? ಸರ್, ನಾವು 94ರಿಂದ ಕಾಫಿ ತೋಟ ಶುರು ಮಾಡಿದ್ವಿ ಸರ್. ಅದಕ್ಕಿಂತ ಮೊದಲು ಜೋಳ, ಆಲೂಗೆಡ್ಡೆ ಈ ತರದ ಬೆಳೆಗಳು ಮಾಡ್ತಿದ್ವಿ, ಯಾವುದು ಸಮಸ್ಯೆ ಇರಲಿಲ್ಲ. ಯಾವಾಗ 10 ಎಕರೆ ಪೂರ್ತಿ ತೋಟಗಳು ಮಾಡಿದ್ವೋ, ತೋಟ ಡೆವಲಪ್ ಆಗ್ತಾ ಆಗ್ತಾ ಅಭಿವೃದ್ಧಿ ಆಯ್ತಾ ಆಯ್ತಾ ಕೆಂಪಿರುವೆಗಳು ಅಭಿವೃದ್ಧಿ ಆಗ್ತಾ ಬಂದವು. ಅಭಿವೃದ್ಧಿಯಾಗಿ ಹೆಚ್ಚು ಕಡಿಮೆ ಎಲ್ಲಾ ಕಡೆನೂ ಗೂಡು ಕಟ್ಕೊಳ್ತಿದ್ವಿ. ನಾವು ಕಾರ್ಮಿಕರು ಎಲ್ಲ ಹಣ್ಣು ಕುಯ್ಲಿಕ್ಕೆ ಹೋದಾಗ ಬಿಡ್ತಿರ್ಲಿಲ್ಲ, ಗೂಡು ಕಟ್ಟಿದಾಗ ನಾವು ಕೈ ಹಾಕ್ದಾಗ ಅವ್ರ ಕೈ ಮೇಲೆ ಬರ್ತಿದ್ವು, ಆಮೇಲೆ ಅವ್ರ ತಲೆ ಮೇಲೆ ಬೀಳ್ತಿದ್ವು ಮೇಗಡೆಯಿಂದ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತು. ನಾವು ಆ ಕಾರ್ಮಿಕರ ಜೊತೆ ಇದ್ದಾಗ ಮರದ ಪಕ್ಕ ನಿಂತಿದ್ರೆ ನಮ್ಮ ತಲೆ ಮೇಲೆ ಬಂದು ಬೀಳ್ತಿದ್ದು. ನಾನು 2 ಸಾರಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಕಣ್ಣಿಗೆ, ಅಷ್ಟು ದಾಳಿ ಮಾಡಿದ್ದೇವೆ. ಆಮೇಲೆ ಈ ಸಿಲ್ವರ್ ಗಿಡಗಳಲ್ಲಿ ಈ ಕುಣಕ ಅಂತ ಒಂದು ಇರುವೆ ಬರುತ್ತೆ ಸರ್, ಅದು ಮರದಲ್ಲಿ ಗೂಡು ಕಟ್ಟುತ್ತೆ. ಅದು ಯಾರದೇ ಕಾರ್ಮಿಕರು ಮರಗಸಿ ಮಾಡಕ್ ಹೋದಾಗ ಅಲ್ಲಿಂದ ಅವ್ರದ್ದು ಹಟ್ಟಿಸ್ಕೊಂಡು ಬಂದ್ಬಿಡುತ್ತೆ, ಅಷ್ಟು ಪ್ರಭಾವಿ ಇದು. ಅದು ಚುಚ್ಚುಬಿಟ್ರೆ ತುಂಬಾ ಹೊಟ್ಟೆ ಉರಿ ಬಂದ್ಬಿಡುತ್ತೆ. ಆಮೇಲೆ ನಾವು ಈ ಕಾಫಿ ಹಣ್ಣೆಲ್ಲ ಕುಯ್ಲಿಕ್ಕೆ ಹೋದಾಗ ಹಿಂದಿನಗಡಿನಲ್ಲಿ ಈ ಕೆಮಿಕಲ್ ಪೌಡರ್ ತಗೊಂಡು ಹೋಗ್ತಾ ಇದ್ವಿ, ಕೆಮಿಕಲ್ ಪೌಡರ್ ಚುಮುಕ್ಸಿ ಹಣ್ಣು ಕುಯ್ತಿದ್ವಿ. ಆದ್ರೂ ಹೋದ್ಮೇ ಅಷ್ಟು ಹೋಗ್ತಿರ್ಲಿಲ್ಲ ಸರ್, ನಮ್ ದಾಳಿ ಮಾಡೇ ಹೋಗ್ತಿದ್ವಿ ಅವು. ಆದ್ರೂ ಒಂದ್ 20% ಉಳಿತಿದ್ವು, ಅದು ನಮ್ ಕಾರ್ಮಿಕರನ್ನ ಕಡಿತಾ ಇತ್ತು. ನಾವು ಮಾಸ್ಟರ್ ಮನೆ ತೋಟಕ್ಕಂತೂ ಕಾಫಿ ಹಣ್ಣು ಕುಯ್ಯಕ್ ಬರಲ್ಲ ಅಂತ ನಿರ್ದಕ್ಷಿಣವಾಗಿ ಹೇಳ್ತಾ ಇದ್ರು ಸರ್ ಅವರು, ಅಷ್ಟು ನಮಗೆ ತೊಂದರೆ ಆಗ್ತಾ ಇತ್ತು. ಆಮೇಲೆ ಒಂದ್ ಬಾರಿ 25 ಜನ ಕಾರ್ಮಿಕರು ಮರಗಸಿ ಕರ್ಕೊಂಡ್ ಬಂದಿದ್ವಿ ಸರ್, 1 ಗಂಟೆ ಕೆಲಸ ಮಾಡಿದ್ರು, ಅಷ್ಟು ಜನನು ವಾಪಸ್ ಹೋದ್ರು, ನಿಮ್ ತೋಟದಲ್ಲಿ ನಾವು ಮರಗಸಿ ನಾವು ಮಾಡಲ್ಲ ಅಂತ. ಅಷ್ಟು ಅವಳಿ ಇತ್ತು ಸರ್ ಅದು. ಇದೆಲ್ಲ ಆದ್ಮೇಲೆ ನಮ್ಮ ಪುಣ್ಯಭೂಮಿ ಅಂತ ಒಂದು ನಾವು ಸಾವಯವ ಕೃಷಿ ಸಂಸ್ಥೆ ಇದೆ ಸರ್, ಅದರಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ. ಅಲ್ಲಿ ಮೆಂಬರ್ಗಳು ಅವ್ರವ್ರಿಗೇನೊಂದು ತೋಚಿತೋ ಒಂದೊಂದು ಅವ್ರವ್ರದ್ದೇ ಅದೊಂದು ಮಾರ್ಗ ಹೇಳಿದ್ರು ಸರ್. ಕೊನೆಗೆ ಒಬ್ರು ಸಕಲೇಶ್ಪುರ ತಾಲೂಕು ಓಡಳ್ಳಿ ಅಂತ ಬರ್ತಾ ಅಲ್ಲಿ ಶಂಭುಗೌಡ್ರು ಅಂತ ಅವರೊಂದು ಸಲಹೆ ಕೊಟ್ರು ಸರ್, ನಮ್ಮ ತೋಟದಲ್ಲಿ ಇದೆ ಸೈನಿಕ ಇರುವೆ ಅಂತ, ಆ ಇರುವೆ ತಂದ್ಬಿಟ್ರೆ ನಿಮ್ ಕೆಂಪು ಇರುವೆ ಬರಲ್ಲ ಅಂತ. ಸೊ ನಮ್ಮ ಡಾಕ್ಟರ್ ವಿಜಯ ಅಂಗಡಿ ಸರ್ ಅವರು 2011ರಲ್ಲಿ ಜೈವಿಕ ಮೇಳ ಡಿಸೆಂಬರ್ನಲ್ಲಿ ತರಿಸ್ಕೊಟ್ರು ನಮಗೆ. ಒಂದು ಪುಣ್ಯಭೂಮಿಗೂ ಸ್ವಲ್ಪ ಕೊಟ್ರು, ಒಂದು 3 ಪ್ಯಾಕೆಟ್ ತಂದಿದ್ರು. ಆ ಟೈಮ್ನಲ್ಲಿ ಹೆಚ್ಚು ಇರುವೆ ಸಿಗಲ್ಲ, ಸೊ ಅವ್ರು ತಂದ್ಕೊಟ್ಟಿದ್ದೆ ನಮಗೆ ದೊಡ್ಡ ಸಹಾಯ ಆಗಿದೆ. ಹೆಚ್ಚು ಕಡಿಮೆ ಒಂದು 1.5 ಕೆಜಿ ಇತ್ತು ಅಷ್ಟೇ ಸರ್ ಅದು. ನಾವು ಅವತ್ತೇ ತಗೊಂಡ್ ಬಂದ್ವಿ, ತರಗೊಳಗಡೆ ಬಿಡ್ಬೇಕು ಅಂತ ಹೇಳಿದ್ರು. ಸೊ ಅದನ್ನ ತಗೊಂಡ್ ಬಂದು ತರಗ ಬಿಟ್ವಿ ಸರ್. ಬಿಟ್ಟ ತಕ್ಷಣ ನಮ್ಮ ಕೆಂಪು ಚೆಂಜಿಗೆ ಏನಿದೆ ಅದೇ ಒಂದು 1/2 ಹೊತ್ಕೊಂಡು ಹೋಗ್ತದೆ ಸರ್ ಅದು. ಆಮೇಲೆ ಏನೋ ಅಲ್ಪ ಸ್ವಲ್ಪ ಉಳಿದಿದ್ದು ನಮಗೆ 5 ವರ್ಷ ತಗೊಳ್ತದೆ ಸರ್ ಅಭಿವೃದ್ಧಿ ಆಗ್ಲಿಕ್ಕೆ. 5 ವರ್ಷ ಆದ್ಮೇಲೆ ತುಂಬಾ ಅಭಿವೃದ್ಧಿ ಆಯ್ತು. ಅದಾದ್ಮೇಲೆ ಈಗ ಹಣ್ಣು ಕುಯ್ಲಿಕ್ಕೆ ಫ್ರೀ ಆಗಿದೆ ಮರಗಸಿ. ನೀವು ಈವನ್ ನಮಗೆ ಇವತ್ತು ಫೋಟೋ ತೆಗಿಲಿಕ್ಕೂ ಒಂದು ಕೆಂಪು ಇರುವೆ ಇಲ್ಲ ಸರ್ ನಮ್ಮ ತೋಟದಲ್ಲಿ, ಅಷ್ಟು ಇರುವೆಗಳು ಇದಾಗಿದೆ. ಆಮೇಲೆ ಕಾಂಡ ಕೊರಕದ ಸಮಸ್ಯೆ ಒಂದು ಮೊದಲಿಗಿಂತಲೂ ಇವಾಗಂತೂ ಸಮಸ್ಯೆನೇ ಇಲ್ಲ ಸರ್. ನಮ್ದು 10 ಎಕರೆ ತೋಟದಲ್ಲಿ ವರ್ಷದಲ್ಲಿ ಒಂದು 10-15 ಗಿಡನೂ ಬರಲ್ಲ. ಸಂಪೂರ್ಣವಾಗಿ ನಮಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಕಾಂಡ ಕೊರಕದ್ದು ತೊಂದರೆ ಕೊಡ್ತಾ ಇದೆ ಅಂತ. ಬಟ್ ಕೆಂಪಿರುವೆ ಅಂತ ಸರ್ 100% ಇಲ್ದಂಗೆ ಮಾಡಿದೆ ಸರ್, ಅಷ್ಟು ಚೆನ್ನಾಗಿ ಹೆಲ್ಪ್ ಆಗಿದೆ. ಮತ್ತೆ ನಾವು ಹೊರಗಡೆಯಿಂದ ಕಸಿಗೆ ಆಗ್ಲಿ ಮರಗಸೆ ಆಗ್ಲಿ ಕಾರ್ಮಿಕರು ಕರ್ಕೊಂಡು ಬಂದಾಗ ಅವ್ರು ಹೇಳ್ತಾರೆ, ಗೌಡ್ರೆ ಎಲ್ಲಾರು ತೋಟದಲ್ಲಿ ಅಷ್ಟೊಂದು ಕೆಂಪಿರುವೆ ಇದೆಯಲ್ಲ ಚೆಂಜಿಗೆ, ನಿಮ್ ತೋಟದಲ್ಲಿ ಏನಕ್ಕಿಲ್ಲ ಅಂತ ನಮ್ಗೆ ಕೇಳ್ತಾರೆ. ಸೊ ನಾವು ಈ ರೀತಿ ಮಾಡಿದ್ವಿ ಅಂತ ಹೇಳಿದಾಗ ಸುಮಾರು ಜನ ಅವರೇ ಹೋಗಿ ನೋಡಿ ಅವ್ರ ತೋಟದಲ್ಲಿ ಹೋಗಿ ತಾಂಬನ್ನಿ ಅಂತ ಕಳಿಸಿ ತಗೊಂಡೋಗಿದ್ದಾರೆ. ಅಷ್ಟು ಅನುಕೂಲ ಆಗಿದೆ ಸರ್ ಕೆಂಪಿರುವೆಯಿಂದ. ಸೈನಿಕ ಇರುವೆ ತಾವ್ ಹೇಳಿದ್ರಿ ತಂದ್ಬಿಟ್ಟ ತಕ್ಷಣ 1/2 ಹೊತ್ಕೊಂಡೋಗ್ಬಿಟ್ಟು ಕೆಂಜಿಗ ಅಂತ ಹೇಳ್ಬಿಟ್ಟು, ಹಂಗಾಗಬಾರ್ದು ಅಂದ್ರೆ ಏನೇನ್ ಮಾಡ್ಬೇಕು? ಇಲ್ಲ ಸರ್, ಹೆಚ್ಚು ಪ್ರಮಾಣದಲ್ಲಿ ಅವಾಗ ನಮಗೆ ಸಿಕ್ಕಿದ್ದು ಸ್ವಲ್ಪ ಪ್ರಮಾಣ. ಜುಲೈ 9ರಲ್ಲಿ ಸರ್ ಮಾರೇನಹಳ್ಳಿ ಅಂತ ಬರುತ್ತೆ ಸರ್, ಅಲ್ಲಿ ಒಂದು ಕೃಷಿ ಕಾರ್ಯಕ್ರಮ ಆಯ್ತು. ಅಲ್ಲಿ ನಂಜೇಗೌಡರು ಅಂತ ಒಬ್ಬ ರಿಟೈರ್ಡ್ ಟೀಚರ್, ಅವ್ರ ತೋಟದಲ್ಲಿ 2 ವರ್ಷದ ಹಿಂದೆ ನಾನೇ ಇಟ್ಕೊಟ್ಟಿದ್ದೆ ಸರ್, ಒಂದು ಗೊಬ್ಬರ ಚೀಲ ಬರ್ತಿ ಇಟ್ಕೊಟ್ಟಿದ್ದೆ. ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ಸರ್, ನನ್ಗೂ ಒಂದು ಕೃತಜ್ಞತೆ ತಿಳಿಸಿದ್ರು, 2 ವರ್ಷದಲ್ಲಿ ಒಂದೇ ಒಂದು ಕೆಂಪಿರುವೆ ಇಲ್ಲ ಅಂತ ಹೇಳ್ತಾ ಇದ್ರು ಸರ್ ಅವರು. ಅಷ್ಟು ಪ್ರಮಾಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬಿಟ್ರೆ ಬೇಗ ಅದು ಅಭಿವೃದ್ಧಿ ಆಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಬಿಟ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಅದೇನಾಗುತ್ತೆ ಅಂದ್ರೆ ಮೇ ಜೂನ್ ಜುಲೈ ತಿಂಗಳ ಸಿಕ್ಕಾಪಟ್ಟೆ ಮೊಟ್ಟೆ ಇಡುತ್ತೆ ಸರ್. ಆಮೇಲೆ ಆ ಭೂಮಿಲಿ ತೇವಾಂಶ ಇದ್ದಾಗ ಮಾತ್ರ ಅದು ಅಭಿವೃದ್ಧಿ ಆಗೋದು. ಬೇಸಿಗೆನಲ್ಲಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅದು ಎಲ್ಲಿರುತ್ತೆ ಅಂತ ಗೊತ್ತಾಗಲ್ಲ. ಮೇ ಜೂನ್ ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ನಾವು ಎಲ್ಲೂ ಕಾಲಿಟ್ರು ಸಿಗುತ್ತೆ, ಎಲ್ಲಿ ತರಗು ತೆಗೆದ್ರು ಸಿಕ್ಕಾಪಟ್ಟೆ ಮೊಟ್ಟೆ ಇಟ್ಟಿರುತ್ತೆ. ಆ ಟೈಮ್ನಲ್ಲಿ ಬೇಗ ಅಭಿವೃದ್ಧಿ ಆಗುತ್ತೆ ಸರ್ ತಗೊಂಡೋದ್ರೆ. ಈ ಸೈನಿಕ ಇರುವೆ ಏನು ತೊಂದರೆ ಕೊಡೋದಿಲ್ಲ ನಮ್ಗೆ ಸರ್? ನಾವು ಮೈ ಮೇಲೆ ಸುರ್ಕೊಂಡ್ರು ಸಹ ಅದು ನಮ್ಗೆ ಏನು ಮಾಡಲ್ಲ ಸರ್, ಹರಿದು ಬಿಟ್ಟು ಹೋಗ್ಬಿಡುತ್ತೆ. ಬಟ್ ಬೇರೆ ಕೀಟಗಳನ್ನ ಬಿಡಲ್ಲ ಸರ್, ಬೇರೆ ಯಾವ್ದೇ ಕೀಟಗಳು ಇರುವೆಗಳು ಇಲ್ದಂಗೆ ನೋಡ್ಕೊಳ್ಳುತ್ತೆ. ಈಗ ನಾವು ದನಿನ ಗೊಬ್ಬರ ಎಲ್ಲ ತೋಟದಲ್ಲಿ ಹೊರಿಸ್ಬೇಕಾದ್ರೆ ದನಿನ ಗೊಬ್ಬರದಲ್ಲಿ ಇರುತ್ತೆ ಸರ್, ನಮ್ ಕಾರ್ಮಿಕರು ಮೈ ಮೇಲೆಲ್ಲ ಇದ್ ಮಾಡ್ತಾ ಇರುತ್ತೆ. ಬಟ್ ಯಾರಿಗೂ ಇಲ್ಲಿವರೆಗೂ ತೊಂದರೆ ಕೊಟ್ಟಿಲ್ಲ, ಯಾರನ್ನು ಕಡಿಯಲ್ಲ ಸರ್. ತುಂಬಾ ನಾಚಿಕೆ ಸ್ವಭಾವ ಮನುಷ್ಯರು ಕಂಡ್ರೆ. ಬೇರೆ ಪ್ರಾಣಿಗಳಂತೂ ಸೈನಿಕ ಇರುವೆ ಅಂದ್ರೆ ಸೈನಿಕರ ತರನೇ ಇರ್ತವೆ ಸರ್. ದಿನದ 24 ಗಂಟೆ ವರ್ಷದ 360 ದಿನವೂ ಕೆಲಸ ಮಾಡ್ತೇವೆ, ಅಷ್ಟು ಚೆನ್ನಾಗಿದೆ ಸರ್. ಅದು ಕೆಲಸ ನೋಡೇ ಸೈನಿಕ ಇರುವೆ ಅಂತ ಹೆಸರಿಟ್ಟಿದಾರೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್. ಈ ನರ್ಸರಿ ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ರಿ ಸರ್? ನಾನು 5 ವರ್ಷದಿಂದ ನರ್ಸರಿ ಸ್ಟಾರ್ಟ್ ಮಾಡಿದೆ. ನನಗೆ ಅಡಿಕೆ ಗಿಡ ಬೇಕಾಗಿತ್ತು ಸರ್, ನಾನು ತೋಟದಲ್ಲಿ ಅಡಿಕೆ ತೋಟ ಮಾಡಬೇಕು ಅನ್ನೋ ಆಸೆ ಆಯ್ತು. ಅವಾಗ್ಲಿಂದ ಪ್ರಾರಂಭ ಮಾಡಿದೆ ಸರ್. 5 ವರ್ಷದಿಂದ ಪ್ರಾರಂಭ ಮಾಡಿ ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು, ಹೆಬ್ಬೇವು, ಸಿಲ್ವರು ಅಷ್ಟನ್ನು ಸಹ 5 ವರ್ಷದಿಂದಲೂ ನರ್ಸರಿ ಮಾಡ್ಕೊಂಡು ನಾನು ತೋಟ ಎಲ್ಲ ಆಯ್ತು. ಆಮೇಲೆ ನನಗೊಂದು ಇದೇ ಒಂದು ಉದ್ಯಮ ಚೆನ್ನಾಗಿದೆ ಉಪ ಉದ್ಯಮ ಅನ್ಕೊಂಡು ಅದನ್ನು ನಿರ್ವಹಿಸ್ಕೊಂಡು ತೋಟ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಏನೇನು ನರ್ಸರಿ ಮಾಡ್ತೀರಿ ಸರ್? ಹೆಚ್ಚಾಗಿ ನಮ್ದು ಅಡಿಕೆ ಮಾಡ್ತೀನಿ, ತೆಂಗು ಮಾಡ್ತೀವಿ, ಕಾಫಿ, ಕಾಳುಮೆಣಸು, ಆಮೇಲೆ ಏಲಕ್ಕಿ ಸರ್. ನೆಲ್ಯಾಣಿ ಗೋಲ್ಡ್ ಅಂತ ಒಂದು ಏಲಕ್ಕಿ ಬರುತ್ತೆ, ಅದು ಹಸಿರು ಬಣ್ಣ ಬರುತ್ತಲ್ಲ ಅದು, ಅದನ್ನು ಸಹ ಇದೆ. ಇಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಚೆನ್ನಾಗಿ ಆಗ್ತಾ ಇದೆ ನರ್ಸರಿನೂ ಕೂಡ ಸರ್? ನರ್ಸರಿನೂ ಚೆನ್ನಾಗಿ ಆಗ್ತಾ ಇದೆ. ಗುಣಮಟ್ಟದಲ್ಲಿ ನಾವು ಹೆಚ್ಚು ಆದ್ಯತೆ ಕೊಡ್ತೀವಿ, ಒಳ್ಳೆ ಮರದಲ್ಲಿ ನೋಡಿ ಆಯ್ಕೆ ಮಾಡ್ಕೊಂಡು ವರ್ಷ ವರ್ಷ ನಾನು 2 ಎಕರೆ ಮಾಡ್ತಾ ಇದ್ದೀನಿ. ಉಳಿದಿದ್ದನ್ನ ಯಾರು ಇಷ್ಟಪಟ್ಟು ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೀವಿ. ನರ್ಸರಿ ಉದ್ಯಮನು ಚೆನ್ನಾಗಿದೆ ಸರ್. ಆಮೇಲೆ ಒಳ್ಳೆ ಗಿಡಗಳು ಕೊಡ್ತೀವಿ ಅನ್ನೋದು ನಮಗೂ ಒಂದು ಸಂತೃಪ್ತಿ ಇದೆ. ಕೃಷಿ ಜೊತೆಗೆ ಈ ತರ ಉಪಕಸಬುಗಳನ್ನು ಕೂಡ ಅಳವಡಿಕೆ ಮಾಡ್ಕೊಳ್ಳೋದು ರೈತರಿಗೆ ಎಷ್ಟು ಅನುಕೂಲ ಅಂತೀರಿ ಸರ್? ನಾವು ಹಿಂದೆ ತೋಟ ನೋಡ್ತಾ ಮಾಡ್ತಾ ಇದ್ವಿ, ಮತ್ತೆ ರೇಷ್ಮೆ ದೊಡ್ಡ ಪ್ರಮಾಣದಲ್ಲಿ ರೇಷ್ಮೆನೂ ಮಾಡ್ತಿದ್ವಿ. ರೇಷ್ಮೆ ಅದು ಒಂದು ಉಪಕಸಬು ಸರ್. ರೇಷ್ಮೆ ಆದ್ಮೇಲೆ ನಮಗೆ ಒಂದು ಏನಾರು ಒಂದು ಉಪಕಸಬು ಬೇಕಾಗಿತ್ತು. ಹೈನುಗಾರಿಕೆ ಮಾಡೋಣ ಅಂದ್ರೆ ತುಂಬಾ ಶ್ರಮದ ಕೆಲಸ, ಅದನ್ನು ಹೆಚ್ಚು ಹಸುಗಳು ಕಟ್ಟಬೇಕು, ಅವಕ್ಕೆ ಹುಲ್ಲು ಹಾಕ್ಬೇಕು. ನಮ್ಮ ಈ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಒಂದು 4 ತಿಂಗಳು ತುಂಬಾ ಕಷ್ಟ ಆಗುತ್ತೆ. ಏನಾರು ಒಂದು ಉಪಕಸಬು ಬೇಕು ಅನ್ಕೊಂಡು ಒಂದ್ ಸ್ವಲ್ಪ ಟಚ್ ಸಿಕ್ತು ಇದು ಮೊದಲು ಒಂದ್ 2 ವರ್ಷ. ಈಗ ಅದನ್ನೇ ಮುಂದುವರ್ಸ್ಕೊಂಡು ಚೆನ್ನಾಗಿದೆ ಸರ್. ಯಾವ ಕೃಷಿಕನಿಗೆ ಏನಾದ್ರೂ ಒಂದು ಉಪಕಸಬು ಇದ್ರೆ ಮಾತ್ರ ಅವನು ಉಳಿಲಿಕ್ಕೆ ಸಾಧ್ಯ ಸರ್, ಇಲ್ಲ ಅಂದ್ರೆ ಕೃಷಿ ಮಾಡೋದ್ ಕಷ್ಟ ಸರ್. ಒಟ್ಟಾರೆ ಕೃಷಿ ಬದುಕು ಸಂತೋಷ ಕೊಟ್ಟಿದ್ಯಾ? ತುಂಬಾ ಖುಷಿ ಕೊಟ್ಟಿದೆ ಸರ್. ಈಗ ನನ್ನ ನೋಡ್ಕೊಂಡು ನನ್ನ ಜೊತೆ ಇದ್ದವರು ಹೊರಗಡೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದವರು ನನ್ ಕೇಳ್ತಾರೆ ಎಲ್ಲರೂ ಒಂದು 5 ಎಕರೆ 10 ಎಕರೆ ಜಾಗ ಇದ್ರೆ ತೋರಿಸು ನಾವು ಕೃಷಿ ಮಾಡ್ತೀವಿ ಅಂತ. ಅಷ್ಟೊಂದು ಈಗ ನಮ್ಮ ಮಾದರಿಯಾಗಿದ್ದೀವಿ, ಕೃಷಿಲಿ ಬದುಕಬಹುದು ಅಂತ ತೋರಿಸಿದೀವಿ ಸರ್. ಎಲ್ಲಾ ಸವಲತ್ತುಗಳನ್ನು ಮಾಡ್ಕೊಂಡಿದೀವಿ, ಕೃಷಿಕರು ಈಗೂ ನಾವು ಇರಬಹುದು ಅನ್ನೋದನ್ನ ತೋರಿಸಿದೀವಿ ಸರ್. ಚೆನ್ನಾಗಿದೆ, ನೆಮ್ಮದಿಯೂ ಇದೆ, ಒಳ್ಳೆ ಸಂಪಾದನೆನೂ ಆಗ್ತದೆ. ಸಂಪಾದನೆನೂ ಇದೆ, ನೆಮ್ಮದಿನೂ ಇದೆ. ಈಗ ನೆಮ್ಮದಿ ಯಾವ ಕಸುಬ್ನಲ್ಲೂ ಸಿಗಲ್ಲ ಸರ್, ಬಟ್ ನಾವು ಅದನ್ನ ತೊಡಗಿಸ್ಕೊಂಡು ಖುಷಿ ತನ್ಕೋಬೇಕು ಸರ್ ಅಷ್ಟೇ. ಅರುಣ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಮಾಡುವಂಥದ್ದು ಸರ್? ಫೋನ್ ನಂಬರ್ ಇದೆ 86187798533. ಇನ್ನೊಮ್ಮೆ ಹೇಳಿ, 86187798533. ಒಳ್ಳೇದು ಅರುಣ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಜೊತೆಗೆ ಈ ಕೆಂಜಿಗೆ ಅಥವಾ ಕೆಂಪಿರುವೆಯನ್ನ ತೋಟಗಳಲ್ಲಿ ಹೇಗೆ ನಿರ್ವಹಣೆ ಅಥವಾ ನಿಯಂತ್ರಣವನ್ನ ಮಾಡುವಂತದ್ದು ಅನ್ನುವಂಥ ವಿಚಾರಗಳನ್ನು ಕೂಡ ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಸ್ಟಾರ್ಟ್ಅಪ್ ನ ಕನಸಿದು ಮನೆ ಬೇಕು ಸ್ವಂತದ್ದು, ಫಾರಿನ್ ನ ಡಿಗ್ರಿ, ನಮ್ಮವರ ಜೊತೆ ರಜೇರಿ, ನನ್ನ ಕನಸು ಇದೆ ಅದೆಷ್ಟು ಎಷ್ಟು ಎಷ್ಟು ಎಷ್ಟು, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ, ಯಾಕೆಂದ್ರೆ ನಮ್ಮಲ್ಲಿ ಎಲ್ಐಸಿ, ಯಾಕೆಂದ್ರೆ ನಮ್ಮಲ್ಲಿ ಎಲ್ಐಸಿ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ, ಮೊದಲು ಎಲ್ಐಸಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ, ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। तकनीकी सलाह लेकर घर बनाया, इसलिए ये सलामत है, वरना आज ही अपना भूकंप जोन जानिए और किसी स्ट्रक्चरल इंजीनियर से सलाह लीजिए। भूकंप में घर सुरक्षित तो आप सुरक्षित। आपके हित में तत्पर NDMA। आत्मीय रैत बांधवरे, ನಾಳೆ ಸಂಜೆ 5:30 ಪ್ರಾಯೋಜಿತ ಕಾರ್ಯಕ್ರಮ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ತೃತೀಯ ವರ್ಷದ ಬಿವಿಎಸ್ಸಿ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ನಾಟಕ ಪ್ರಸಾರವಾಗಲಿದೆ. ರಚನೆ ಡಾ ವಿ ಜಗದೀಶ್ವರಿ, ನಿರ್ದೇಶನ ಎಂಜಿ ಸಿಂಧು, ನಿರ್ಮಾಣ ಅರಕಲಗೋಡು ವಿ ಮಧುಸೂದನ್, ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ನಾಳೆ ಸಂಜೆ 5:30 ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಜ್ ಗಯೆ ಸಾಬ್? ಗುಡ್, ವೆರಿ ಗುಡ್. ಏಕ್ ಬಾರ್ ಫಿರ್ ಕರೆಂಗೆ. ಭೂಕಂಪ ಆತೆ ಹಿ ಖುಲಿ ಜಗಹ ಮೇ ಜಾಓ, ನಾ ಜಾ ಪಾಯೆ ತೋ ಪಹಲೆ ಝುಕೋ, ಸರ್ ಕೋ ಢಕೋ, ಕಿಸೀ ಚೀಜ್ ಕೋ ಮಜಬೂತಿ ಸೇ ಪಕಡೋ ಯಾ ಕಿಸೀ ಕೋನೆ ಮೇ ಸರ್ ಢಕ್ ಕರ್ ಖಡೆ ಹೋ ಜಾಓ. आप भी भूकंप से बचना सीखिए, तैयारी में है समझदारी. आपके हित में तत्पर NDMA. बाकी एल्लवू आमेले नन्न मातु केळु ईगले.